ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತವಾಗುವ ಅನ್ನದಾತ ಸುರಕ್ಷಿತವಾಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಮ್ ಬೋಲ್ ರಾ ತೆರೆ ಬಿಜು ಕಾಕ್ಷಿಯೋ ಸೇ ಹಮ್ ಖೇತ್ ಬಚಾ ಲೇತೆ ಇನ್ ಘಾತಕ ರಸಾಯನೋ ಕೈಸೆ ಬಚಾ ಮತಲಬ್ ದೇಖ ಬೇಟಾ ತು ಜೊ ಅಂಧಾಧುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕೀ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೆ ಕೈಸೆ ಫಸಲ್ ಲಹಲಾತಿ ಥಿ ಶುದ್ಧತಾ ಝಲಕ್ತಿ ಥಿ ಮಾಟಿ ಭೀ ತಂದುರುಸ್ತ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಂತು ಸಮಯ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೆ ಫಸಲ್ ಉಗಾ ರಹೆ ಹೈ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೆ ಹೈ. ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೆ ಬತಾ ರಹೆ ಹೈ ಧೂಪ್ ಮೇ ಬಾಲ್ ಸಮೇತ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೆ ಜೈವಿಕ್ ಖೇತಿ ಶುರು ಕರೂಂಗಾ. ಮಾಟಿ ಸೆ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಜೇನು ಸಾಕಾಣಿಕೆ ಅನುಭವಗಳು ಮತ್ತು ಕೃಷಿ ಉತ್ಪಾದಕ ಕಂಪನಿಯ ಚಟುವಟಿಕೆಗಳ ಕುರಿತು ಜೋಯಿಡಾ ಕುಂಬಾರವಾಡದ ರೈತರು ಹಾಗೂ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರು ಆಗಿರುವ ಜಯಾನಂದ್ ಎಚ್ ದೇಶಿಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಈಗ ಜಯಾನಂದ್ ಡೇರೇಕರ್ ಅವರಿದ್ದಾರೆ, ಅವರು ರೈತರು ಜೊತೆಗೆ ಇಲ್ಲಿ ಸಮಾಜ ಸೇವಕರು, ಹಾಗೇನೆ ಇಲ್ಲಿ ರೈತ ಉತ್ಪನ್ನ ಕೇಂದ್ರ ಅಂತೇಳಿ ಮಾಡ್ಕೊಂಡಿದ್ದಾರೆ, ಅದರ ನಿರ್ದೇಶಕರು ಹೌದು. ಈ ನಿಟ್ಟಿನೊಳಗೆ ಇಲ್ಲಿ ಜನರ ಜೊತೆ ರೈತರ ಜೊತೆ ಬೆರೆತು ತಾವು ಕಲಿತಂಥ ವಿದ್ಯೆಯನ್ನು ಬೇರೆಯವರಿಗೆ ಕೂಡ ತಿಳಿಸ್ಕೊಡುವಂಥವ್ರು. ಹಾಗಾಗಿ ಇವತ್ತು ಅವರು ಜೇನು ಸಾಕಾಣಿಕೆ ಇರ್ಬೋದು ಅಥವಾ ಬೇರೆ ರೈತರ ಉತ್ಪನ್ನ ಕುರಿತು ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ಈಗ ತಾವು PhD ಮಾಡಿರಿ, ರೈತರ ಜೊತೆ ಬೆರೀತಾ ಇದ್ದೀರಿ, ಒಟ್ಟು ನಿಮ್ಮ ಚಟುವಟಿಕೆ ಏನು ಸ್ವಲ್ಪ? ನಾನು ಹುಟ್ಟಿ ಬೆಳೆದಿದ್ದು ಇದೇ ಜೋಡ ತಾಲೂಕಿನ ಇದರಿಂದ, ಮತ್ತು ಜೋಡ ಒಂದು ಅದ್ಭುತ ಸ್ವರ್ಗ. ಕೆಲವು ರೈತರ ಸಣ್ಣ ಸಣ್ಣ ರೈತರು ಹಿಡುವಳಿದಾರ ಆಗಿದ್ರಿಂದ ರೈತರದ ಉತ್ಪನ್ನ ಬಹಳಷ್ಟು ಕಡಿಮೆ ಇದೆ. ಒಂದೊಂದು ರೈತರದು 1/2 ಎಕರೆ 1 ಎಕರೆ ಜಮೀನು ಇದ್ದಿದ್ದರಿಂದ ಜಮೀನು ಸಾಗುವಳಿ ಆದ ತಕ್ಷಣ ಪ್ರತಿ ರೈತರ ಮನಸ್ಸಲ್ಲಿ ಏನಿರುತ್ತೆ, ಡಿಸೆಂಬರ್ ಅಲ್ಲಿ ಹಾರ್ವೆಸ್ಟ್ ಆದ ತಕ್ಷಣ ಗೋವಾ ಕೂಲಿ ಕೆಲಸಕ್ಕೆ ಬೇಕಾಗಿ ನಮಗೆ ಪುನಃ ಮಳೆಗಾಲಕ್ಕೆ ದುಡ್ಡು ಬೇಕಂತೇಳಿ. ಕಡೆಗೆ ನಾವು ನಮ್ಮ ಎಲ್ಲಾ ರೈತರು ಮತ್ತು ನಮ್ಮ ಸ್ನೇಹಿತರು ಅವರ ಜೊತೆ ಸೇರಿ ಎಲ್ಲ ರೈತರ ಒಂದು ಉತ್ಪನ್ನ ಆದಾಯ ಜಾಸ್ತಿ ಮಾಡಲಿಕ್ಕೆ ನಾವು ಇಲ್ಲಿನೇ ಏನಾದರೂ ಮಾಡಬೇಕು ಬಹಳಷ್ಟು ಇದರಿಂದ ನಾನು ಹಿಂದಿನಿಂದ ಯೋಚನೆ ಮಾಡ್ತಾ ಇದ್ದಿದ್ದು. ಹಾಗಾಗಿ ನಾನು ಶಾಂತರಾಮ್ ಕಾಮತ್ ಮತ್ತು ಶಶಾಂಕ್ ಡೇರೇಕರ್ ಮತ್ತು ಪ್ರೇಮಾನಂದ್ ಆಚಾರ್ಯ ಸೇರಿ ಒಂದು ರೈತ ಉತ್ಪಾದಕ ಕಂಪನಿ ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ಕೇಂದ್ರ ಸರ್ಕಾರದ ಕೂಡ ಬೆಂಬಲ ಇದೆ. ಮೊಟ್ಟ ಮೊದಲನೆಯದಾಗಿ ನಾನು ಗಮನಿಸಿದೆ ಅಂದರೆ ಇಷ್ಟೆಲ್ಲ ಒಳ್ಳೆ ಕಾಡಿದೆ ಇದರಲ್ಲಿ, ಬಟ್ ದ ಫೈನೆಸ್ಟ್ ಕ್ವಾಲಿಟಿ ಇಲ್ಲಿ ಜೇನು ಸಿಗ್ತಾ ಇದೆ. ನಾವು ಒಂದು ಇಡೀ ಜೋಡಾ ತಾಲೂಕನ್ನು ಒಂದು ಕ್ಲಾಸಿಫೈ ಮಾಡ್ಲಿಕ್ಕೆ ಹೋದಾಗ ಬೇರೆ ಬೇರೆ ಭಾಗದ್ದು ಜೇನುತುಪ್ಪ ಬೇರೆ ಬೇರೆ ತರ ಇದೆ, ಆ ಟೇಸ್ಟ್ ಕೂಡ ಅದೇ ತರ ಇದೆ. ಕೆಲವು ಭಾಗ ವಿಶೇಷವಾಗಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇರುವಂತಹ ಹಳ್ಳಿಗಳಲ್ಲಿ ಆ ಜೇನ್ ಥಿಕ್ನೆಸ್ ಮತ್ತು ಆ ಟೇಸ್ಟ್ ಏನಿದೆ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಎರಡೆರಡು ಮೂರು ವರ್ಷ ತನಕ ಇಟ್ಟರು ಸಹ ಅದು ಹಾಳಾಗುದಿಲ್ಲ, ಹುಳಿ ಬರುದಿಲ್ಲ. ಅದೇ ಜೇನು ನಾವು ಬೇರೆ ಪ್ರದೇಶದಲ್ಲಿ ನೋಡಿದ್ರೆ ಅದು ಒಂದು ವರ್ಷ ಒಳಗಡೆ ಅದು ಹುಳಿ ಬರುತ್ತೆ, ಅವೆಲ್ಲ ಏನೇನು ಸಮಸ್ಯೆ ಇದೆ. ಆದ್ರೆ ಇಲ್ಲಿ ಆತರ ಇಲ್ಲ. ಹಾಗಾಗಿ ನಾನು ಯೋಚನೆ ಮಾಡಿದ್ದು, ಅರೆ ಇದಕ್ಕೆ ಈ ಕ್ಷೇತ್ರದಲ್ಲಿ ಯಾಕೆ ನಾವು ಕೆಲಸ ಮಾಡಬಾರದು ಅಂತ ಹೇಳಿದಾಗ, ಸುಮಾರು 8 ವರ್ಷ ಹಿಂದೆ ನಾನು ಫಸ್ಟ್ ನನಗೆ ಬಾಲಚಂದ್ರ ಹೆಗಡೆ ಅವರು ಜೇನು ಕೃಷಿ ಬಗ್ಗೆ ಹೇಳಿದ್ದು, ಮತ್ತೆ ನನ್ನ ಸ್ನೇಹಿತರು ಕೂಡ ನರಸಿಂಹ ಚಾಪಂಡ್ ಅವರು ಇದರಲ್ಲಿ ಹೋಮ್ ಸ್ಟೇದಲ್ಲಿ ಮಾಡಿದ್ದು. ಆದ್ರೆ ಇದೆಲ್ಲ ಅವರಷ್ಟಕ್ಕೆ ಇರಬಾರ್ದು, ಅದು ಹಳ್ಳಿ ಹಳ್ಳಿಗೆ ಸ್ಪ್ರೆಡ್ ಆಗಬೇಕು ಅಂತ ಹೇಳಿದಾಗ ನಾವು ಫಸ್ಟ್ 10 ಜೇನುಪೆಟ್ಟಿಗೆ 10 ರೈತರಿಗೆ ಕೊಟ್ಟಿದ್ದು. ಅದೇ ಟೈಮಲ್ಲಿ ನಮ್ಮೂರಲ್ಲಿ ಇದ್ದಿದ್ದು, ಯಾಕಂದ್ರೆ ನಾನು ಕಲಿಬೇಕು ಅದರಲ್ಲಿ ಯಾವ ತರ ಮಾಡಬೇಕು ಹೇಗೆ, ಕಡೆಗೆ ನಾನು ಜನರಿಗೆ ಧೈರ್ಯವಾಗಿ ಹೇಳಲಿಕ್ಕೆ ಆಗತ್ತೆ ಅಂತ ಹೇಳಿ ನನ್ನ ಮನೆಯಲ್ಲಿ ನಾನು ಮಾಡಿದೆ. ಫಸ್ಟ್ ವರ್ಷಕ್ಕೆ ನಾನು ಏನ್ ಮಾಡಿದೆ, ಜೇನು ಪೆಟ್ಟಿಗೆ ತಕ್ಷಣ ಫಸ್ಟ್ ಹಾರ್ವೆಸ್ಟ್ ಮಾಡಿದ ತಕ್ಷಣ ಏನು ನನಗೆ 5 ಕೆಜಿ ಜೇನು ಇದು ಬಂತು. ಅದು ನನ್ನ ಮಗಳ ಹೆಸರಲ್ಲಿ ಇದು ಮಾಡ್ತಾ ಇದ್ದೆ, ನಾನು ಅಕೌಂಟ್ಗೆ ಹಾಕ್ತಾ ಇದ್ದಿದ್ದು. ಯಾಕಂದ್ರೆ ಒಂದು ಪೆಟ್ಟಿಗೆಯಿಂದ ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರುತ್ತೆ ನನಗೂ ಅದನ್ನು ಲೆಕ್ಕ ಮಾಡಬೇಕಾಗಿತ್ತು. ಆವತ್ತು ನಮಗೆ ಒಂದು ಪೆಟ್ಟಿಗೆಯಿಂದ 20 ಕೆಜಿ ಇದು ಬಂದಿದ್ದು, ಬಹಳ ಖುಷಿ ಇದೆ. 1 ಕೆಜಿ 20 ಪೆಟ್ಟಿಗೆ ಅಂದ್ರೆ ಆಲ್ಮೋಸ್ಟ್ ಆವಾಗ ಅದು 300 ರುಪೀಸ್ ಪರ್ ಕೆಜಿ ಇದ್ದಿತ್ತು. ಆಲ್ಮೋಸ್ಟ್ 6,000-8,000 ನಮಗೆ ಅಡಿಷನಲ್ ಇನ್ಕಮ್ ಒಂದು ಪೆಟ್ಟಿಗೆ ಅಂತ ಮಾಡಬಹುದು. ಈ ತರದನ್ನು ನಾವು ಪ್ರತಿ ಹಳ್ಳಿ ಹಳ್ಳಿಗೆ ಒಂದೊಂದು ಪೆಟ್ಟಿಗೆ ಕೊಟ್ಟರೆ ಡಿವೈಡ್ ಮಾಡೋದು ಮಲ್ಟಿಪ್ಲೈ ಮಾಡೋದು ಆ ಮಾಡಿದ್ರೆ ಒಂದು ದೊಡ್ಡ ಜೇನಿನಲ್ಲಿ ನಾವು ದೊಡ್ಡ ಕ್ರಾಂತಿ ತರಬಹುದು ನಮ್ಮ ಇದರಲ್ಲಿ ಆದಾಯ ಹಾಗೂ ಇದರಲ್ಲೂ ಹಾಗೆ ಅಂತ. ಯಾಕಂದ್ರೆ ವೈಲ್ಡ್ ಇದನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದಿದ್ದು, ಮತ್ತು ಬಹಳಷ್ಟು ಕಡೆ ಸಿಟಿಯಲ್ಲಿಯೂ ನಾವು ನೋಡಿದ್ದೇವೆ ಜೇನು ಪೆಟ್ಟಿಗೆಯನ್ನು ಇಟ್ಕೊಳ್ತಾ ಇದ್ದಿದ್ದು. ಆದ್ರೆ ಇಲ್ಲಿ ನಮ್ಗೆ ಏನ್ ಬೇಕಾಗಿಲ್ಲ, ಏನು ಫೀಡಿಂಗ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಈ ಒಳ್ಳೆ ಕಾಡು ಇದೆ, ಏನಂದ್ರೆ ವಿಶೇಷವಾಗಿ ನಮ್ಗೆ ಜೂನ್ ಜುಲೈ ಆಗಸ್ಟ್ ಈ 3 ತಿಂಗಳು ಚೆನ್ನಾಗಿ ಅದನ್ನು ಕಾಪಾಡಬೇಕಾಗಿದೆ. ಯಾಕಂದ್ರೆ ಜೂನ್ ಜುಲೈ ಆಗಸ್ಟ್ ನಲ್ಲಿ ಈ ಕಡ್ಜೇನು ಜಾಸ್ತಿ ಬರುತ್ತೆ, ಕಡ್ಜೇನಿಂದ ಸಂರಕ್ಷಣೆ ಮಾಡಬೇಕು, ಮತ್ತು ತುಂಬಾ ಹೆವಿ ರೇನ್ ಫಾಲ್ ಜುಲೈನಲ್ಲಿ ಆದಾಗ ಅದಕ್ಕೆ ಫೀಡಿಂಗ್ ಮಾಡಬೇಕಾಗತ್ತೆ. ಏನು ಆವಾಗ ಹೂವುಗಳು ಏನು ಇರುದಿಲ್ಲ, ಅದು ಒಂದು ಈ 3 ತಿಂಗಳು ಚೆನ್ನಾಗಿ ಕಾಪಾಡಿಕೊಂಡ್ರೆ ಒಂದು ಇದಾಗ್ತದೆ. ಆ ಕಾರಣಕ್ಕಾಗಿ ನೆಕ್ಸ್ಟ್ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಂದ ಪುನಃ ಜೇನು ಪೆಟ್ಟಿಗೆ ನಮ್ಮೂರಿನವರಿಗೆ ಕೊಟ್ವಿ. ಎಲ್ಲಾ ಮನೆ ಮನೆಗೆ ಒಂದೊಂದು ಪೆಟ್ಟಿಗೆ ಕೊಟ್ಟಾಯ್ತು. ಎಲ್ಲಾ ಮನೆ ಮನೆಗೆ ಜೇನು ಪೆಟ್ಟಿಗೆ ಕೊಟ್ಟ ತಕ್ಷಣ ಹನಿ ಪಾರ್ಕ್ ನಮ್ಮ ನರಸಿಂಹ ಚಾಪಕಂಡ್ ಅವರು ಇದರಲ್ಲಿ ಒಂದು ಟ್ರೈನಿಂಗ್ ಕೊಟ್ಟೆ. ಟ್ರೈನಿಂಗ್ ಕೊಟ್ಟಮೇಲೆ ಅದು ಡಿವೈಡ್ ಮಾಡೋದು ಹೇಗೆ, ಮುಂಚೆ ಏನಾಗ್ತಿತ್ತು ಬಹಳ ಹುಳ ಜಾಸ್ತಿ ಆದ ತಕ್ಷಣ ರಾಣಿ ಸಮೇತ ಹುಳ ಒಂದೊಂದು ಕಾಲೋನಿ ಓಡ್ ಹೋಗ್ತಾ ಇದ್ದಿದ್ದು. ಈ ವರ್ಷ ನಮ್ಮ ಎಲ್ಲ ಶಾಲೆ ಹೋಗೋ ಹುಡುಗರು ಸಹ ಅದನ್ನು ಒಂದು ಕಾಲೋನಿ ಓಡ್ ಹೋಗುವಾಗ ಅದನ್ನು ಹಿಡ್ಕೊಂಡು ವಾಪಸ್ ತರು. ಸಿಂಪಲ್ ಈಸಿಯಸ್ಟ್ ಟೆಕ್ನಿಕ್ ಅನ್ನು ಇದ್ದಾರೆ, ಸಣ್ಣ ಖಾಲಿ ಬಾಕ್ಸ್ ಇದ್ರೆ ಸಾಕು, ಖಾಲಿ ಬಾಕ್ಸ್ ತಗೊಂಡು ಹೋಗಿ ಆ ಒಂದು ಯಾವ್ದೋ ಒಂದು ಮರದ ಹತ್ರ ಒಂದು ಆ ಗೂಡು ನಿಲ್ಲುತ್ತೆ. ಆ ಗೂಡ ಹತ್ರ ಹೋಗಿ ಆ ಖಾಲಿ ಪೆಟ್ಟಿಗೆ ತಂದು ಹಚ್ಚಿದ್ರೆ ಸಾಕು, ಅದಕ್ಕೆ ಒಂದು ಫ್ರೇಮ್ ಇಟ್ಕೋಬೇಕು. ಪೂರ್ತಿ ಓಡ್ ಹೋಗಿದ್ದ ಹುಳ ಇನ್ನೊಂದು ಪೆಟ್ಟಿಗೆಯಲ್ಲಿ ಜಮಾ ಆಗ್ತದೆ. ಈ ವರ್ಷ ಆಲ್ಮೋಸ್ಟ್ ಪ್ರತಿಯೊಬ್ಬರು 3-4-3 ಅಡಿಷನಲ್ ಇದು ಬಂದು ನನ್ಗೆ ಅಂತ. ನಮ್ಮೂರಲ್ಲಿ ಈಗ 60 ಪೆಟ್ಟಿಗೆ ಇದೆ, 60 ಪೆಟ್ಟಿಗೆ ನಮ್ಮೂರಲ್ಲೇನೆ ಜನ ಎಲ್ಲ ಪ್ರತಿ ಮನೆ ಮನೆಯಲ್ಲಿ 2-3 ಪೆಟ್ಟಿಗೆ ಇಟ್ಕೊಂಡಿದ್ದಾರೆ, ಮತ್ತು ಜೇನು ಕೂಡ ಹಾರ್ವೆಸ್ಟ್ ಮಾಡಿ ಒಂದು ವಾರಕ್ಕೆ ಒಂದ್ಸತಿ ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ. ಒಂದು ವಾರಕ್ಕೆ ಒಂದ್ಸತಿ ಒಂದ್ ಪೆಟ್ಟಿಗೆಯಿಂದ ಹಾರ್ವೆಸ್ಟ್ ಮಾಡಿದ್ರೆ ಕನಿಷ್ಠ 3-4 ಕೆಜಿ ಬಂದೇ ಬರುತ್ತೆ. ಮೊದಲು ನಾವು ಮಾಡಿದ್ವಿ, ಹೋದ ವರ್ಷ ಎಲ್ಲ ಏನ್ ಮಾಡ್ತಿದ್ವಿ ನಾವು ಅದೆಲ್ಲ ಹೆಣ್ತಾ ಇದ್ರೆ ಪುನಃ ಅದಕ್ಕೆ ಪುನಃ ಮೇಣ ಮಾಡ್ಲಿಕ್ಕೆ ಬಹಳ ಟೈಮ್ ಬೇಕಾಗಿತ್ತು. ಅದಕ್ಕೆ ನಾವು ಮಷಿನ್ ಬಹಳಷ್ಟು ಜನ ಹೇಳಿದ್ರು ಮಷಿನ್ ಇಂದ ಮಾಡಿದ್ರೆ ನೀವು ಬೇಗ ಆಗ್ತದೆ ಅಂತ ಹೇಳಿದಾಗ, ಈ ವರ್ಷ ಮಷಿನ್ ಒಂದು ಊರಿಗೆ ಎಲ್ಲರೂ ಸೇರಿ ಒಂದು ಮಷಿನ್ ತಂದಿದ್ದೇವೆ. ಮಷಿನ್ ಇಂದ ಏನಾಗ್ತದೆ ಜೇನು ಇದಕ್ಕೆ ಹೋಗಕ್ಕೆ ಡೈರೆಕ್ಟ್ ಆಗಿ ಪುನಃ ಒಂದು ವಾರಕ್ಕೆ ಒಂದ್ಸತಿ ನಾವು ಹಾರ್ವೆಸ್ಟ್ ಮಾಡಬೇಕಾಗುತ್ತೆ. ನಮ್ದು ಈ ವರ್ಷ 1 ಟನ್ ನಾವು ನಮ್ಮ ಊರಿಗೇನೆ ಜೇನು ಮಾಡುವ ಕೆಪಾಸಿಟಿ ನಮ್ಗೆ ಇದೆ, ಅಷ್ಟು ಕಾನ್ಫಿಡೆನ್ಸ್ ನಾವು ಇದ್ದಿದ್ದು. ಬೇಜಾರಾಗ್ತಾ ಇದೆ ಯಾಕಂದ್ರೆ ಕರೆಕ್ಟ್ ಹೂವು ಬರುವ ಟೈಮಿಗೆ ಒಳ್ಳೆ ಮಳೆ ಆಯ್ತು. ನಂದಿ ಹೂವಿಂದ ಜೇನು ಹೋಯ್ತು ನಮ್ದು, ಅದೇ ತರ ಇದು ನೆರಳೆ ಮರದ್ದು ಇದು. ಯಾಕಂದ್ರೆ ನೆರಳೆ ಮರದ ಜೇನು ಬಹಳ ಥಿಕ್ ಇರುತ್ತೆ, ಅಷ್ಟು ಥಿಕ್ಕು ಮತ್ತು ಅದು ಸ್ವಲ್ಪ ವೈಟಿಶ್ ಕಲರ್ ಬರುತ್ತೆ, ಅದು ಹೋಯ್ತು ನಮ್ಗೆ. ಯಾಕಂದ್ರೆ ಆ ಕರೆಕ್ಟ್ ಮಳೆಗೆ ಇದಾಯ್ತು. ಆದ್ರೂ ಪರವಾಗಿಲ್ಲ, ನಮ್ಗೆ ಬಹಳ ಸಮಾಧಾನ ಆಗ್ತಾ ಇದೆ. ಈಗ ನಾವು ವಾರಕ್ಕೆ ಒಂದ್ಸತಿ ಅಥವಾ 10 ದಿನ ಒಂದ್ಸತಿ, ಈ ಎಸ್ಪೆಷಲಿ ಮೇ ತಿಂಗಳಲ್ಲಿ ನಾವು ವಾರಕ್ಕೆ ಒಂದ್ಸತಿ ಅಥವಾ 10 ದಿನ ಒಂದ್ಸತಿ ನಾವು ಹಾರ್ವೆಸ್ಟ್ ಮಾಡೋದು. 3-3 ಕೆಜಿ ಒಂದೊಂದು ಪೆಟ್ಟಿಗೆಯಿಂದ ನಾವು ಜೇನು ತೆಗಿಬಹುದು, ಜೇನು ತೆಗಿತಾ ಇದ್ದೇವೆ. ಇಡೀ ಊರ ಜನ ಈ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈಗ ಬಹುಶಃ ನಾವು ಭವಿಷ್ಯದಲ್ಲಿ ಜೇನು ಪೆಟ್ಟಿಗೆ ನಾವು ನಮ್ಮೂರಿಂದನೇ ಕೊಡಬಹುದು. ಮೊನ್ನೆಷ್ಟೇ ಒಂದು ವಾರ ಹಿಂದೆ ನಾನು ಹಾರ್ಟಿಕಲ್ಚರ್ ಇವರ ಹತ್ರ ಹೋಗಿ ಮಾತಾಡಿಸ್ಕೊಂಡು ಬಂದಿದ್ದೇನೆ. ನಮ್ಮ ಸೀನಿಯರ್ ಅಸಿಸ್ಟೆಂಟ್ ಡೈರೆಕ್ಟರ್ ಹಾರ್ಟಿಕಲ್ಚರ್ ಅವರು ಹೇಳಿದ್ದಾರೆ ಅದಕ್ಕೆ ಒಂದು ಸ್ಪೆಸಿಫಿಕೇಶನ್ ಇರುತ್ತೆ ಅಂದ್ರೆ ಪೆಟ್ಟಿಗೆ. ಯಾಕಂದ್ರೆ ನಮ್ಮಲ್ಲಿ ಪೆಟ್ಟಿಗೆ ಇರಲ್ಲ, ಆದ್ರೆ ಕೊನ್ಲಿಸ್ ನಾವು ಕೊಡಬಹುದು ಅಂತ. ಅದು ಕೂಡ ರೈತರಿಗೆ ಒಂದು ಆದಾಯ ಆಗಲಿದೆ. ಅದೇ ಈ ಪ್ರಡ ಇದನ್ನು ಜೇನು ನಾವು ಏನು ತಗೊಳ್ತಾ ಇದ್ದೀವಿ ಅದನ್ನು ಏನು ಮಾಡಬೇಕಾಗಿದೆ, ಒಳ್ಳೆ ಮಾರ್ಕೆಟ್ ಬೆಲೆ ಸಿಗಬೇಕಾದ್ರೆ ಸರಿಯಾಗಿ ಪ್ಯಾಕಿಂಗ್ ಆಗಬೇಕು, ಬ್ರ್ಯಾಂಡಿಂಗ್ ಆಗಬೇಕು. ಅದಕ್ಕೆ ಆಲ್ರೆಡಿ ನಮ್ದು ಕಾಳಿ ರೈತ ಉತ್ಪಾದಕ ಸಂಸ್ಥೆ ಇದೆ, ಆ ಸಂಸ್ಥೆ ಮೂಲಕ ಬ್ರ್ಯಾಂಡಿಂಗ್ ಮತ್ತು ಪ್ಯಾಕಿಂಗ್ ಮಾಡಿ ನಾವು ನಮ್ಮ ರೈತರಿಂದ ನೇರವಾಗಿ ಕಂಪನಿಗೆ ಕೊಡೋದು, ಕಂಪನಿಯಿಂದ ಅದಕ್ಕೆ ಪ್ಯಾಕಿಂಗ್ ಮಾಡಿ ಬ್ರ್ಯಾಂಡಿಂಗ್ ನಿಂದ ಕಳಿಸಿ ಆ ಪ್ರಕ್ರಿಯೆ ನಡೀತಾ ಇದೆ. ಮತ್ತೆ ರೈತರು ಕೆಲವೊಂದಷ್ಟು ಜನ ಒಂದೊಂದು ಪೆಟ್ಟಿಗೆಯಿಂದ ಎರಡು ಪೆಟ್ಟಿಗೆ ಅಥವಾ ನಾಲ್ಕು ಪೆಟ್ಟಿಗೆ ಹೆಂಗ್ ಮಾಡ್ಕೊಂಡಿದ್ದಾರೆ? ಹೌದು, ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲರೂ. ಈಗ ಒಂದ್ ಪೆಟ್ಟಿಗೆ ಯಾರಿಗೆ ಕೊಟ್ಟಿದ್ದಿತ್ತು ಅವ್ರು ಎಲ್ಲರೂ ಎರಡು ಮೂರು ಮ್ಯಾಕ್ಸಿಮಮ್ ನಾಲ್ಕು ತನಕ ಈ ಸತಿ ಪೆಟ್ಟಿಗೆ ಮಾಡಿದ್ದಾರೆ. ನನ್ಗೆ ಅನ್ಸುತ್ತೆ ಈಗ ಸರಿಯಾಗಿ ಇದು ಪುನಃ ಒಂದು 10 ದಿನ ಇನ್ನು ಮುಂದೆ ಮಳೆ ಇಲ್ಲದೆ ಇದ್ರೆ ನಾವು ಈ ವರ್ಷ ನಮ್ದು ಡೇರಿಯಾದಲ್ಲೇನೆ ನಾವು ಇನ್ನು 50 ಪೆಟ್ಟಿಗೆ ನಾವು ಅಡಿಷನಲ್ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ ನಮಗೆ ಇದೆ. ಯಾಕಂದ್ರೆ ಈಗ ಸರಿಯಾಗಿ ಹೂ ಬರ್ತಾ ಇದೆ ಮತ್ತಿ ಮತ್ತು ಬೋಟಿಂಗಿಗೆ. ಅದಕ್ಕೆ ಏನಾಗ್ತದೆ ಪುನಃ ಈ ರಾಣಿ ಶೆಲ್ ಇಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ರಾಣಿ ಶೆಲ್ ಇಟ್ಟರೆ ನಾವು ಪುನಃ ಡಿವೈಡ್ ಮಾಡಬಹುದು. ಆದರೆ ಡಿವೈಡ್ ಮಾಡಿದ ತಕ್ಷಣ ಪುನಃ ಅದಕ್ಕೆ ಫೀಡಿಂಗ್ ಇಲ್ಲದೆ ಇದ್ದ ಕಾರಣ ನಾವು ಮಳೆಗಾಲದಲ್ಲಿ ಅದಕ್ಕೆ ಫೀಡಿಂಗ್ ಮಾಡಬೇಕಾಗ್ತದೆ. ಇದನ್ನು ಮಾಡಿದರೆ ನಾವು ಖಂಡಿತ ಮಾಡಬಹುದು. ಒಟ್ಟು ಮಾಡಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಈಗ ನಮ್ಮೂರಲ್ಲಿ ನೀವು ನನಗೆ ಯಾರಿಗಾದರೂ ಒಬ್ಬರಿಗೆ ಪೆಟ್ಟಿಗೆ ಇಟ್ಟುಕೊಂಡ ರೈತರಿಗೆ ಕೇಳಿದರೆ ಅವರು ಧೈರ್ಯವಾಗಿ ಹೇಳ್ತಾರೆ ನಾನು ಡಿವೈಡ್ ಮಾಡ್ಕೋಬಹುದು ಅಂತ ಹೇಳಿ. ಇದನ್ನು ನಂಬಿ ಒಂದು ಕೈಗಾರಿಕೆ ಕೂಡ ಚಾಲ್ತಿಗೆ ಬರಬಹುದು. ಈಗ ಜೇನು ಪೆಟ್ಟಿಗೆ ತಯಾರು ಮಾಡುವಂತದ್ದು ಒಂದು ಒಬ್ರು ಯಾರಾದ್ರೂ ಹುಟ್ಟುಕೋಬಹುದು. ಗ್ರಾಮದಲ್ಲಿ ಹೆಂಗ ತಯಾರಾದ್ರೆ ಅವ್ರಿಗೂ ಕೂಡ ಉದ್ಯೋಗ ಸಿಗುತ್ತೆ, ಮತ್ತೆ ಇಲ್ಲಿ ಸಂಪನ್ಮೂಲಗಳನ್ನ ಬಳಸೋದಕ್ಕೆ ಅನುಕೂಲ ಆಗುತ್ತೆ. ಖಂಡಿತ ಇದೆ ನಮ್ಮ, ಯಾಕಂದ್ರೆ ನಾವು ಈ ರೈತ ಉತ್ಪಾದಕ ಕಂಪನಿ ಸ್ಟಾರ್ಟ್ ಮಾಡುವ ಉದ್ದೇಶನೇ ಹೇಗೆ, ಜನರ ಎಲ್ಲಾ ರೈತರನ್ನು ಸಣ್ಣ ಸಣ್ಣ ರೈತ ಹಿಡುವಳಿದಾರರನ್ನು ಒಟ್ಟುಗೂಡಿಸಿ ಒಬ್ಬರೇ ಒಂದೇ ಆಕ್ಟಿವಿಟಿ, ಬೇರೆ ಬೇರೆ ರೈತರು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆದ್ರೆ ನಿಜವಾದ ನಮ್ಮ ಉದ್ದೇಶ ಕೂಡ ಸಕ್ಸಸ್ ಆಗುತ್ತೆ. ಇನ್ನೊಂದು ಊರಿನವರು ಅಥವಾ ಬೇರೆಯವರು ಇದನ್ನ ಪೆಟ್ಟಿಗೆ ಮಾಡುವ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಪ್ರೊಡಕ್ಷನ್ ಮಾಡೋರು ಇನ್ನೊಬ್ರು, ಪ್ಯಾಕಿಂಗ್ ಮಾಡೋರು ಇನ್ನೊಬ್ರು, ಆ ತರ ಕ್ವಾಲಿಟಿ ಕಂಟ್ರೋಲ್ ಅದೆಲ್ಲ ಎಲ್ಲರನ್ನು ನಾವು ಇದು ಮಾಡಿಕೊಂಡು ಒಂದು ಉದ್ದಿಮೆ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇದೆ. ಮತ್ತು ದ ಬೆಸ್ಟ್ ಕ್ವಾಲಿಟಿ ಜೇನುತುಪ್ಪ ಕೊಡಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಅವಕಾಶಗಳು ಇದೆ, ಅದು ನಾವು ಸರಿಯಾಗಿ ಬಳಸ್ಕೋಬೇಕಾಗಿದೆ ಅಷ್ಟೇ. ರೈತ ಉತ್ಪಾದಕ ಕಂಪನಿ ಪ್ರಾರಂಭ ಮಾಡಿದರೆ ಒಂದು ಸಂಸ್ಥೆ ಏನಾದರೂ ಉದ್ದೇಶ ಏನು? ಈ ರೈತ ಉತ್ಪಾದಕ ಕಂಪನಿ ಮಾಡಬೇಕಂತ ನರೇಂದ್ರ ಮೋದಿ ಅವರು ಇದರಲ್ಲಿ 15th August ಭಾಷಣ ಮಾಡಿದಾಗ ನಾವು ಕೇಳಿದ್ದೆ ಬಹಳ ಹಿಂದೆ. ಆದ್ರೆ ಅದು ಏನು ಅಂತ ನಾವು ಯೋಚನೆ ಮಾಡಿದಾಗ ಸ್ವಲ್ಪ ಓದ್ಕೊಂಡು ಇಲ್ಲಿ ಅದರಲ್ಲಿ ಏನು ಅವರು ಭಾಷಣದಲ್ಲಿ 10,000 ಒಂದು ರೈತ ಉತ್ಪಾದಕ ಕಂಪನಿ ಇಡೀ ದೇಶದಲ್ಲಿ ಮಾಡಬೇಕು ಅಂತ ಇದ್ದಿತ್ತು. ಇದೇ 10,000 ಇದು ಮಾಡುವಾಗ ನಾವು ಇದರ ಬಗ್ಗೆ ಏನು ಮಾಡಬಹುದು ಹೇಗೆ ಅಂತ ನಾನು ನಮ್ಮ ಕಾಮತರು ಮತ್ತು ಪ್ರೇಮಾನಂದ ಆಚಾರಿ ಡಿಸ್ಕಷನ್ ಮಾಡಿ, ಯಾಕಂದ್ರೆ ಈ ಫೀಲ್ಡ್ ಅಲ್ಲಿ ನಾವು ಈ ಜನರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ರಿಂದ ಓದ್ಕೊಂಡು ನೋಡ್ಕೊಂಡೆ. ನೋಡಿದ್ರೆ ಇದು ಚೆನ್ನಾಗಿದೆ, ನಾವು ಎಷ್ಟು ಬಂಡವಾಳ ಹಾಕ್ತೀವಿ ಅಷ್ಟೇ ಬಂಡವಾಳ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದ ನಮಗೆ ದುಡ್ಡು ಸಿಗತ್ತೆ ಅಂತ ತಕ್ಷಣ ನಾವು ಇದರಲ್ಲಿ ಶೇರ್ ಹೋಲ್ಡರ್ಸ್ ಯಾರು ರೈತರನ್ನು ಮಾಡಬೇಕು. ಇದರಲ್ಲಿ ಇನ್ನೊಂದು ಬೆನಿಫಿಟ್ ಏನಿದ್ದಿತ್ತಂದ್ರೆ ಯಾರ ಹೆಸರಲ್ಲಿ ಜಮೀನಿದೆ ಅವರು ಮಾತ್ರ ಈ ಹಿಂದೆ ಏನಾಗ್ತಿತ್ತು ಸರ್ಕಾರದಿಂದ ಈ ಸರ್ಕಾರದ ಬಹಳಷ್ಟು ರೈತರಿಗೋಸ್ಕರ ಅನೇಕ ಯೋಜನೆಗಳು ಇದ್ದಾವೆ. ಆ ಯೋಜನೆಯಲ್ಲಿ ಆ ಸರ್ಕಾರಿ ಯೋಜನೆ ಸಿಗಬೇಕಾದ್ರೆ ರೈತರ ಹೆಸರಲ್ಲಿ ಜಮೀನು ಇರಬೇಕು. ಅಂತ ಪರಿಸ್ಥಿತಿಯಲ್ಲಿ ಮಾತ್ರ ಅವರಿಗೆ ಆ ಬೆನಿಫಿಟ್ ಸಿಗ್ತದೆ. ಆದರೆ ರೈತ ಉತ್ಪಾದಕ ಕಂಪನಿಯಲ್ಲಿ ಅವರು ಪ್ರೊಡ್ಯೂಸರ್ ಆಗಬೇಕು, ರೈತ ಉತ್ಪಾದಕ ಆಗಬೇಕು, ಅದು ಒಂದು ಮೂಲ ಇದಕ್ಕೆ ಮಾನದಂಡ. ಅವ್ರ ಹೆಸರಲ್ಲಿ ಜಮೀನು ಇರಲೇಬೇಕಂತಿಲ್ಲ, ಬಟ್ ಪ್ರೊಡ್ಯೂಸರ್ ಆದರೆ ಮಾತ್ರ ಅವರು ಮೆಂಬರ್ ಆಗ್ತಾರೆ. ಮೆಂಬರ್ ಆದರೆ ಸರ್ಕಾರದಿಂದ ಏನು ಕೊಡುವಂತ ಡೈರೆಕ್ಟ್ ಬೆನಿಫಿಟ್ ಅದು, ಅದು ಕಂಪನಿ ಥ್ರೂ ನಾವು ರೈತರಿಗೆ ಕೊಡಲಿಕ್ಕೆ ಅವಕಾಶ ಇದೆ. ಆ ಕಾರಣಕ್ಕೆ ಯಾರು ನಮ್ಮ ಭಾಗದಲ್ಲಿ ಯಾರ್ಯಾರು ಈ ರೈತರು ಉತ್ಪಾದಕರು ಇದ್ದಾರೆ, ಅದು ಜೇನು ತುಪ್ಪ ಇರಲಿ, ವೆಜಿಟೇಬಲ್ಸ್ ಇರಲಿ, ಗಡ್ಡೆಗೆಣಸು ಇರಲಿ, ಭತ್ತ ಇರಲಿ, ಗೋಡಂಬಿ ಇರಲಿ, ಹಲಸು ಇರಲಿ, ಯಾಕಂದ್ರೆ ಇವೆಲ್ಲ ನಮಗೆ ಕಾಣ್ತಾ ಇದ್ದಿದ್ದು ನಾವು ಸಣ್ಣ ಸಣ್ಣ ಒಂದು ಮೈಕ್ರೋ ಲೆವೆಲ್ ಅಲ್ಲಿ ನೋಡ್ತೀವಿ. ಆದರೆ ಎಲ್ಲರನ್ನು ಒಟ್ಟುಗೂಡಿಸಿ ನಾವು ಇದನ್ನು ಮಾಡಿದಾಗ ಇದು ದೊಡ್ಡ ಉದ್ದಿಮೆ. ಒಂದು ಕೌಂಟ್ ಮಾಡಿದರೆ ಪ್ರತಿ ರೈತರಿಗೆ ಇದರಿಂದ ಏನಾದರೂ ನಾವು ಸೇರಿಸಬಹುದು, ಅಥವಾ ಜನರಿಗೆ ಇದರಿಂದ ಆದಾಯ ಕೊಡುವಂತ ತಾಕತ್ತು ಈ ನೆಲಕ್ಕೆ ಮತ್ತು ಈ ಕಾಡಿಗೆ ಮತ್ತು ಈ ಜನರಲ್ಲಿ ಇದೆ. ಆ ಕಾರಣಕ್ಕಾಗಿ ನಾವು ರೈತರನ್ನು ಒಟ್ಟುಗೂಡಿಸಿ 500 ಪ್ರಾರಂಭಿಕವಾಗಿ ಈ ರೈತರನ್ನು ಮೆಂಬರ್ ಮಾಡಿ ಈಗ ಅವ್ರ ಕಡೆ ಶೇರ್ಸ್ ಕಲೆಕ್ಟ್ ಮಾಡಿ ಈಗ ನಾವು ಒಂದೇ ಹಲಸಿನ ಮರ ಇದ್ರೆ ಇಷ್ಟೊಂದ ಕೊಳತು ಹೋಗ್ತಾ ಇದ್ದಿತ್ತು ಆ ಹಲಸು ಎಲ್ಲ. ಅದೇ ನಾವು 500 ಜನ ರೈತರು ಸೇರ್ಕೊಂಡು 500 ನಮ್ಮ ಹತ್ರ ಹಲಸಿನ ಸಸಿ ಇದ್ಮೇಲೆ ಅದ್ರ ಬಗ್ಗೆ ನಾವು ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಏನ್ ಮಾಡ್ಬೋದು ಈ ಹಲಸಿಂದು ಯೋಚನೆ ಮಾಡ್ಲಿಕ್ಕೆ ಬರುತ್ತೆ. ಅದೇ ತರ ಒಂದು ರೈತರ ಹತ್ರ ಒಂದೇ ಅಥವಾ 2 ಗೋಡಂಬಿ ಮರ ಇದ್ರೆ ಅದ್ರ ಬಗ್ಗೆನೆ ಅವ್ರು ಯೋಚನೆ ಮಾಡ್ತಾರೆ. ನಾವು ರೈತರು ಇದ್ಮೇಲೆ ನಮ್ಮ ಹತ್ರ ಎಷ್ಟು ಗೋಡಂಬಿ ಇದನ್ನ ಪ್ರೊಡಕ್ಷನ್ ಇದೆ, ಎಷ್ಟು ಕ್ವಿಂಟಲ್ ನಾವು ಭತ್ತ ಇದು ಅದರಲ್ಲಿ ಎಷ್ಟು ವೆರೈಟೀಸ್ ಇದೆ ನಮ್ಗೆ ಗೊತ್ತಿಲ್ಲ. ಇಷ್ಟು ದೊಡ್ಡ ಜೋಡ ತಾಲೂಕಿನಲ್ಲಿ ಎಷ್ಟು ವೆರೈಟೀಸ್ ನಮ್ಮಲ್ಲಿ ಭತ್ತ ಇದೆ ನಮ್ಗೆ ಗೊತ್ತಿಲ್ಲ. ಈಗ ಗೊತ್ತಾಗ್ತಾ ಇದೆ ನಮ್ಮಲ್ಲಿ ಟ್ರೆಡಿಷನಲ್ ವೆರೈಟೀಸ್ ಯಾವ್ದಾವ್ದು ಇದೆ ಮತ್ತು ಕಮರ್ಷಿಯಲ್ ಆಗಿ ಮಾಡುವಂತದ್ದು ಮತ್ತು ಫ್ರೆಗ್ರೆನ್ಸ್ ವೆರೈಟೀಸ್ ಯಾವ್ದು ಇದೆ ಇಷ್ಟೆಲ್ಲ ನಮ್ಮ ಹತ್ರ ಲೆಕ್ಕ ಇರುತ್ತೆ. ನಮ್ಮ ಹತ್ರ ಏನಿದೆ ಅದೇ ಹಿಡ್ಕೊಂಡು ನಾವು ನಮ್ದೇ ಆದಂತ ನಾವು ಮಾರ್ಕೆಟ್ ಕ್ರಿಯೇಟ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಸಿಗ್ತಿದೆ. ಹಾಗಾಗಿ ನಾವು ಇದೆಲ್ಲ ಮಾಡಿದ್ದು ಯಾಕಂದ್ರೆ ಇಷ್ಟೆಲ್ಲ ನಾವು ಓದಿ ನಮ್ಮ ಜ್ಞಾನ ನಮ್ಮಷ್ಟೇ ಇರಬಾರ್ದು. ನಮ್ಮ ಕಾಮತ್ ಇವರು ಅಗ್ರಿಕಲ್ಚರ್ ಸೈನ್ಸ್ ಮಾಡಿದ್ದು, ಅವರು ಓದಿದ ಅಗ್ರಿಕಲ್ಚರ್ ನಮ್ಮ ರೈತರಿಗೆ ಬೇಕು, ನಾವು ರೆಪ್ಲಿಕೇಟ್ ಆಗ್ಬೇಕು. ನಾನು ಮಾಡಿದ್ದನ್ನು ಇನ್ನೊಬ್ಬ ರೈತರು ಮಾಡಬೇಕು, ನಾನು ಸಂಪಾದನೆ ಮಾಡಿದೆ ಅಷ್ಟಕ್ಕೆ ನನ್ಗಿಂತ ಜಾಸ್ತಿ ಇನ್ನೊಬ್ಬ ರೈತರು ಮಾಡಬೇಕು. ಆ ಕಾರಣಕ್ಕಾಗಿ ನಮ್ ಕೆಲಸ ಎಲ್ಲ ಬಿಟ್ಟು ನಮ್ ಕೆಲಸದ ಜೊತೆಯಲ್ಲಿ ನಾವು ರೈತರ ಜೊತೆ ಇದ್ದು ರೈತರಿಗೆ ಇದೆಲ್ಲ ಮಾಡ್ತಾ ಇದ್ದು. ಹಾಗಾಗಿ ಈ ವರ್ಷ ನಾವು ಪ್ರಾರಂಭ ಮಾಡಿ ಇಡೀ ಜೋಡ ತಾಲೂಕಿಗೆ ವೆಜಿಟೇಬಲ್ಸ್ ಬರ್ತಾ ಇದ್ದು ಬೆಳಗಾವಿನಿಂದ. ಇಷ್ಟೆಲ್ಲ ನಮ್ಗೆ ಒಳ್ಳೆ ನೀರಿದೆ ಜಮೀನ್ ಇದ್ರೆ ನಾವು ಯಾಕೆ ಇದೆಲ್ಲ ವೆಜಿಟೇಬಲ್ಸ್ ನಾವು ಕೈ ಹಾಕಬಾರ್ದು? ಪ್ಯೂರ್ ಆರ್ಗ್ಯಾನಿಕ್ ಆಗಿ ನಮ್ಗೆ ಇರುವಂತ ಒಂದೊಂದು ಬದನೆಕಾಯಿ ಸೈಜ್, ಈ ಸ್ವೀಟ್ ಪೊಟ್ಯಾಟೋಸ್ ಅದರದ್ದು ಸೈಜ್, ಗೆಣಸು ಇವೆಲ್ಲ ನೋಡಿದೆ. ಇದಕ್ಕೆ ವ್ಯಾಲ್ಯೂಡೇಷನ್ ಮೌಲ್ಯವರ್ಧನೆ ಮಾಡಿ ಪ್ಯಾಕಿಂಗು ಬೇರೆ ಬೇರೆ ತರ ರೆಡಿ ಟು ಈಟ್ ಫುಡ್ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಒಬ್ಬರಿಂದ ಇದರಿಂದ ಆಗುದಿಲ್ಲ, ಎಲ್ಲರೂ ಕಲೆಕ್ಟಿವ್ ಆಗಿ ಮಾಡಿದ್ರೆ ಮತ್ತು ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ನಾವು ಒಳ್ಳೆ ಈ ಜೋಡ ಜಗತ್ತು ಪ್ರಸಿದ್ಧ ಮಾಡಲಿಕ್ಕೆ ನಮಗೆ ಟೈಮ್ ಬೇಕಾಗಿಲ್ಲ ಮತ್ತು ಒಳ್ಳೆ ಮಾರ್ಕೆಟ್ ಮಾಡಿ ರೈತರಿಗೆ ಇರುವ ಸಣ್ಣ ಸಣ್ಣ ಲ್ಯಾಂಡ್ ಹೋಲ್ಡಿಂಗ್ಸ್ ನಲ್ಲೂ ನಾವು ರೈತರಿಗೆ ದೊಡ್ಡ ಆದಾಯ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ನಾವು ಈ ಕಾಳಿ ರೈತ ಉತ್ಪಾದಕ ಕಂಪನಿ ಪ್ರಾರಂಭಿಸಿದ್ವಿ. ಕನಸು ದೊಡ್ಡದು ಇದು. ಈಗ ನೀವು ಇಲ್ಲಿ ಬೆಳೀತಕ್ಕಂಥ ಎಲ್ಲ ಕೃಷಿ ಉತ್ಪನ್ನ, ತೋಟಗಾರಿಕೆ ಉತ್ಪನ್ನ, ಅದಕ್ಕೆ ಪೂರಕವಾಗಿರುವಂಥ ಎಲ್ಲ ಉತ್ಪನ್ನಗಳನ್ನು ಖರೀದಿ ಮಾಡಿ ಅವುಗಳನ್ನು ಒಂದು ಕಡೆ ಸಂಗ್ರಹಿಸಿ ಸಂಸ್ಕರಿಸಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದು, ಇದಕ್ಕೆಲ್ಲ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಅಂತ ಏನಾಯ್ತೀವಿ, ಮೂಲ ಬಂಡವಾಳ ಅದೆಲ್ಲ ಬೇಕಾಗುತ್ತೆ. ಅದು ಇದೆಯಾ ಬಂಡವಾಳಕ್ಕಾಗಿ? ನಾವು ಒಂದು ರೈತರಿಂದ ಮಿನಿಮಮ್ 1,000 ರೂಪಾಯಿ ಶೇರ್ಸ್ ಕಲೆಕ್ಟ್ ಮಾಡ್ತಾ ಇದ್ದಿದ್ದು, ಮ್ಯಾಕ್ಸಿಮಮ್ 2,000, ಅದಕ್ಕಿಂತ ಜಾಸ್ತಿ ಶೇರ್ಸ್ ಇದು ಮಾಡ್ತಾ ಇಲ್ಲ. ಅದಕ್ಕೆ ಪೂರಕವಾಗಿ ಈಗ ನಮ್ಮ ಹತ್ರ ಎಷ್ಟು, ನಾವು 10 ಲಕ್ಷ ನಮ್ದು ಬಂಡವಾಳ ಇದ್ರೆ ನಮ್ಗೆ ಸರ್ಕಾರದಿಂದ ಇಕ್ವಿಟಿ ಗ್ರಾಂಟ್ ಕೊಡುತ್ತೆ ಸೆಂಟ್ರಲ್ ಗವರ್ಮೆಂಟ್ ಇಂದ 10 ಲಕ್ಷ ಅಷ್ಟೇ ಇದೆಲ್ಲ ಕೊಡ್ತಾ ಇದ್ದು. ಅದರ ಜೊತೆಯಲ್ಲಿ ಈ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಸರ್ಕಾರದಿಂದ ಬೇರೆ ಬೇರೆ 23 ಡಿಪಾರ್ಟ್ಮೆಂಟ್ಗಳಿಂದ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇರುತ್ತೆ. ಈಗ ನಮ್ಗೆ ಬರೀ ಬಂಡವಾಳ ಅಷ್ಟಿಲ್ಲ, ನಾವು ಬರೀ 10% ನಮ್ ಕಾಂಟ್ರಿಬ್ಯೂಷನ್ ಹಾಕಿ ಉಳಿದ 90% ಕಾಂಟ್ರಿಬ್ಯೂಷನ್ ನಲ್ಲಿ ಅವರು ಕೃಷಿ ಯಂತ್ರೋಪಕರಣಗಳು ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ. 10 ಲಕ್ಷದ ಕೃಷಿ ಯಂತ್ರೋಪಕರಣ ನಮ್ ಈಗಾಗಲೇ ಕೊಟ್ಟಿದ್ದಾರೆ. ಇದೇ ತರಹ ರೈತರಿಗೆ, ಯಾಕಂದ್ರೆ ಒಬ್ಬ ರೈತ 1 ಎಕರೆಗೋಸ್ಕರ 1 ಪವರ್ ಟಿಲ್ಲರ್ ತಗೊಳ್ಲಿಕ್ಕೆ ಆಗುದಿಲ್ಲ, 1 ಇದಕ್ಕೆ ಟಿಲ್ಲರ್ ಮಷಿನ್ ತರಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಕಲೆಕ್ಟ್ ಆಗಿ ಇಟ್ಕೊಂಡು ಬಾಡಿಗೆ ಮೇಲೆ ಅವರಿಗೆ ಕೊಡುವಂತದ್ದು ಅದು ಆಯ್ತು. ಮತ್ತು ಇನ್ಪುಟ್ ಬಿಸ್ನೆಸ್ ಇದರಲ್ಲಿ ರೈತರಿಗೆ ಬೇಕಾದ ರಸಗೊಬ್ಬರ ಇರಲಿ, ಸರಿಯಾದ ಟೈಮಿಗೆ ನೇಗಿಲು, ಅದೆಲ್ಲ ಬೇಕಾಗಿರುವಂತ. ಹೋದ ವರ್ಷ ಯಲ್ಲಾಪುರ ಅಥವಾ ಸಿರ್ಸಿ ಮಾರ್ಕೆಟ್ ನಲ್ಲಿ ಒಂದು ನೇಗಿಲಿನದು ಬೆಲೆ 200 ರೂಪಾಯಿ ಇದ್ರೆ ಇಲ್ಲಿ ನಮ್ಮ ಜೋಳದಲ್ಲಿ 400-600 ರೂಪಾಯಿಗೆ ಇದಾಗ್ತಾ ಇದೆ. ಯಾಕಂದ್ರೆ ರೈತರಿಗೆ ಬರುವಂತ ದುಡ್ಡು ಯಾರೋ ಕೈಗೆ ಹೋಗ್ತಾ ಇದೆ, ಅದೆಲ್ಲ ಆಗಬಾರ್ದು ಅಂತ ಹೇಳಿ ಇವೆಲ್ಲ ಇನ್ಪುಟ್ ಬಿಸ್ನೆಸ್ ಅಲ್ಲೂ ನಾವು ಮಾಡ್ತಾ ಇದ್ದೇವೆ. ಮತ್ತು ಬಂಡವಾಳ ಇದರಲ್ಲಿ ಏನಾಗ್ತದೆ, ಈ ಇನ್ಪುಟ್ ಬಿಸ್ನೆಸ್ ನಿಂದ ನಮ್ಗೆ ಬಂಡವಾಳ ಕೂಡ ಚೆನ್ನಾಗಿ ಬರ್ತಾ ಇದೆ ಇವಾಗ. ಯಾಕಂದ್ರೆ ನಮ್ದೇನು ಇನ್ನು 1 ವರ್ಷ ಆಗಿಲ್ಲ, ಆದ್ರೂ ಸಹ ನಮ್ಗೆ ಬಹಳ ಖುಷಿ ಇದೆ. 1 ವರ್ಷ ಒಳಗಡೆ ನಾವು ಕೂಡ ತುಂಬಾ ಒಂದು ಯಾವ ಲೆಕ್ಕಕ್ಕೆ ಸರ್ಕಾರದೇ ಆದಂತ ಒಂದು ಗೈಡ್ ಲೈನ್ ಇದೆ ಮತ್ತು ಅವ್ರದೇ ಒಂದು ಈ ಕಂಪನಿ ಒಂದು ತನ್ನ ಕಾಲಲ್ಲಿ ನಿಲ್ಕೋಬೇಕಾದ್ರೆ ಏನೇನು ಮಾಡ್ಬೇಕು ಅದೆಲ್ಲ ಟ್ರೈನಿಂಗ್ ಸರ್ಕಾರ ಕೊಡ್ತಾ ಇದೆ. ಸರ್ಕಾರ ಅಥವಾ ನಮ್ಗೆ ಒಂದು ನೇಮಿಸಿರುವಂತಹ ಕೊಡವೇಸ್ ಅಂತ ಸಂಸ್ಥೆ ಇದೆ, ಆ ಸಂಸ್ಥೆಯವರು ನಮ್ಗೆ ಟ್ರೈನಿಂಗ್ಸ್ ಎಲ್ಲ ಕೊಡ್ತಾ ಇದೆ. ಅದ್ರ ಜೊತೆ ನಮ್ಗೆ, ಯಾಕಂದ್ರೆ ಇದು ಕೊಡವೇಸ್ ನವರು ಬಂದು ನೀವು ಒಂದು ಸಂಸ್ಥೆ ಮಾಡಿ ಅಂತ ಆಗಿಲ್ಲ, ನಾವು ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಈ ಕೊಡವೇಸ್ ಸಂಸ್ಥೆ ಜೊತೆ ಜಗಳ ಮಾಡಿ ನಮ್ಗೆ ಇಲ್ಲಿ ಜೋಡದಲ್ಲಿ ಆಗ್ಬೇಕು ಅಂತ ಹೇಳಿ ನಾವು ಇದು ಮಾಡಿದ್ದೆ. ಯಾಕಂದ್ರೆ ನಮ್ಗೆ ಇದೆಲ್ಲ ಬಗ್ಗೆ ಆಸಕ್ತಿ ಇದೆ, ರೈತರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅವರೆಲ್ಲ ಬಂದು ನಮ್ಗೆ ಎಲ್ಲ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನಾವು ಇರುವಂತ ಎಲ್ಲ 10 ನಿರ್ದೇಶಕರು ಒಂದೊಂದು ಇದರದ್ದು ಜವಾಬ್ದಾರಿ ತಗೊಂಡು ನಮ್ಗೆ ದುಡ್ಡು ಬೇಕಂದ ತಕ್ಷಣ ನಾವು ಪುನಃ ರೈತರ ಹತ್ರ ಹೋಗಿ ಅಡಿಷನಲ್, ಈಗ ಈ ಸತಿ ನಮ್ಗೆ ಗೊಬ್ಬರಕ್ಕೆ ಬೇಕು, ದುಡ್ಡು ಕಡಿಮೆ ಇದೆ, ಅಡಿಷನಲ್ ನಾವು ಶೇರ್ ಹೋಲ್ಡರ್ಸ್ ಮಾಡಬೇಕು. ಹಾಗಾಗಿ ನಮ್ಗೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರದ ಬೆಂಬಲ ಇದೆ ಮತ್ತು ಜನಪ್ರತಿನಿಧಿಗಳು ಅವರು ಮೊನ್ನೆ ದೇಶಪಾಂಡೆ ಸಾಹೇಬರು ಕೂಡ ಇಲ್ಲಿ ನಮ್ಮ ಉದ್ಘಾಟನೆ ಮಾಡಲಿಕ್ಕೆ ಬಂದಾಗ ಏನ್ ಸರ್ಕಾರದಿಂದ ಬೇಕೋ ಅದೆಲ್ಲ ನಾವು ಕೊಡ್ತೀವಿ ಅಂತ ಭರವಸೆನೂ ಕೊಟ್ಟಿದ್ದಾರೆ ನಮ್ಗೆ. ಯಾಕಂದ್ರೆ ಈ ಸರ್ಕಾರದಿಂದಲೇ ಇದೆಲ್ಲ ಚಾಲನೆ ಕೊಟ್ಟಿದ್ದಿಲ್ಲ ಈ ಸಂಸ್ಥೆಗೆ, ಇದನ್ನು ಇದೆ. ಇನ್ನು ಭವಿಷ್ಯದಲ್ಲಿ ನಮ್ಗೆ ಬೇಕಾಗಿದೆ, ದೊಡ್ಡ ಗೋಡೌನ್ಸ್ ಅವಶ್ಯಕತೆ ಇದೆ. ಯಾಕಂದ್ರೆ ಮೈಕ್ರೋ ಲೆವೆಲ್ ಸ್ಟಾರ್ಟ್ ಮಾಡಿದ್ದು ಮುಂದಕ್ಕೆ ಹೋಗ್ಬೇಕಾದ್ರೆ ಇವೆಲ್ಲ ಬೇಕಾಗತ್ತೆ. ಆ ರೈತರಿಗೆ ಪ್ರೊಡಕ್ಷನ್ ನೋಡಿಕೊಂಡು ನಾವು ಇವೆಲ್ಲ ಮಾಡ್ತೀವಿ. ಮತ್ತು ಪ್ರಾರಂಭದ ಹಂತದಲ್ಲಿ ನಾವು ಆ ವಿಲೇಜ್ ಲೆವೆಲ್ ಅಲ್ಲಿ ಮಾಡ್ತೇವೆ. ಒಂದು ಹಳ್ಳಿಯಲ್ಲಿ ಪ್ರತಿ ಒಂದು ಸೆಂಟ್ರಲೈಸ್ ಮಾಡ್ತಾ ಇಲ್ಲ. ಎಲ್ಲಿ ಈ ಭತ್ತ ಈ ವರ್ಷ ಭತ್ತನೇ ಇದು ನಮ್ಗೆ ಅಕ್ಕಿ ಇದೆಲ್ಲ ಮಾಡಬೇಕಾದ್ರೆ ಒಂದ್ ಕಡೆ ನಾವು ದಾಸ್ತಾನು ಮಾಡಿ ಕಡೆಗೆ ಅದನ್ನು ಸೇಲ್ ಮಾಡ್ತಾ ಇಲ್ಲ. ರೈತರ ಹತ್ರ ರೈತರ ಹತ್ರನೇ ಇರುವುದು. ಅವಾಗ ಏನಾಗುತ್ತೆ, ರೈತರ ಹತ್ರ ಇದ್ರೆ ಅದಕ್ಕೆ ರೈತರಿಗೆ ಇನ್ಶೂರೆನ್ಸ್ ಕೊಡುವಂತದಾಗ್ಲಿ, ಮತ್ತು ಅವರು ಲೇಟ್ ಮಾಡಿದ್ರೆ ಇನ್ನು ಅವ್ರಿಗೆ ಪ್ರೈಸ್ ಜಾಸ್ತಿ ಸಿಗ್ತದೆ. ಆ ತರ ಮಾಡಿ ಅವ್ರ ಕಡೆ ಇಸ್ಕೊಂಡು ಮೀನಿಂಗ್ ಮಾಡಿ ತಕ್ಷಣ ನಾವು ಇದೆಲ್ಲ ಅಕ್ಕಿ ಕೊಡುವಂತದ್ದು ಇರ್ಲಿ. ಬಟ್ ಇವೆಲ್ಲ ಬೇಕಾಗತ್ತೆ. ನೀವು ಹೇಳಿದಂಗೆ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ನಾವು ಮಾಡ್ಲಿಕ್ಕೆ ಅದೆಲ್ಲ ಬಂಡವಾಳ ಇನ್ನು ಮುಂದೆನೂ ಬೇಕಾಗತ್ತೆ. ಅದು ನಾವು ಕ್ರೋಢೀಕರಿಸುವ ತಾಕತ್ತು ಕೂಡ ನಮ್ಗೆ, ಯಾಕಂದ್ರೆ ನಮ್ ಜೊತೆ ರೈತರಿದ್ದಾರೆ. ಪ್ರಾರಂಭಿಕ ಹಂತದಲ್ಲೇ ನಾವು ರೈತರಿಗೆ ಒಳ್ಳೆ ಒಳ್ಳೆ ಸೇವೆ ಎಲ್ಲ ಕೊಡ್ತಾ ಇದ್ದೇನೆ. ರೈತರಿಗೆ ನಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ. ಆ ನಂಬಿಕೆಯನ್ನೇ ನಾವು ಕ್ಯಾಪಿಟಲೈಸ್ ಮಾಡಿ ಇನ್ನು ನಮ್ಗೆ ಎಷ್ಟು ಬೇಕು ಬಂಡವಾಳ ಅಷ್ಟು ಬಂಡವಾಳ ಸಂಗ್ರಹಣೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಂದ್ರೆ ಯಾವುದೇ ಉತ್ಪನ್ನ ಕೂಡ ಅದು ಒಬ್ಬರೇ ರೈತರಿದ್ದಾಗ ಅದಕ್ಕೆ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಆಗಲ್ಲ, ಪ್ಯಾಕಿಂಗ್ ಮಾಡ್ಲಿಕ್ಕೆ ಆಗಲ್ಲ, ಮಾರಾಟ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಎಲ್ಲರೂ ಸೇರಿ ಮಾಡಿದಾಗ ಒಂದು ಕಂಪನಿಯಾಗಿ ಕೆಲಸ ಮಾಡಿದಾಗ ಹತ್ತಾರು ಕೈಗಳು ಸೇರ್ತವು ಮತ್ತು ಬಂಡವಾಳ ಜಾಸ್ತಿ ಇರುತ್ತೆ. ಇನ್ನೂ ಕೂಡ ನಮ್ಗೆ ಬಂಡವಾಳ ಜಾಸ್ತಿ ಬೇಕು ಅಂತ ಹೇಳಿದಾಗ ಮಷಿನರಿ ಬೇಕಾಗುತ್ತೆ, ಪ್ಯಾಕಿಂಗ್ ಮಷಿನರಿ ಬೇಕಾಗುತ್ತೆ, ಆಟೋಮೆಟಿಕ್ ಆಗಿ ಮಷಿನರಿ ಕೂಡ ಬೇಕಾಗಬಹುದು. ಯಾಕಂದ್ರೆ 500 ರೈತರು ಅಥವಾ ಮುಂದೆ 1,000 ಆಗ್ಬೋದು, 2,000 ರೈತರು ಆಗ್ಬೋದು. ಹೀಗೆ ಜನ ಜಾಸ್ತಿ ಆದಷ್ಟು, ಉತ್ಪನ್ನ ಜಾಸ್ತಿ ಬಂದಷ್ಟು, ಅದು ಮೌಲ್ಯವರ್ಧನೆ ಜಾಸ್ತಿ ಬಯಸಿದಷ್ಟು ಪ್ಯಾಕಿಂಗ್ ಮಾಡಿ ನಮ್ಮ ನೆರೆಹೊರೆಯಲ್ಲಿ ಮಾರಾಟ ಆಗೋದು, ಬೇರೆ ರಾಜ್ಯಗಳಿಗೆ ಹೋಗ್ಬೋದು, ಬೇರೆ ದೇಶಗಳಿಗೆ ಹೋಗ್ಬೋದು. ಈ ನಿಟ್ಟಿನೊಳಗೂ ಕೂಡ ಅದರ ಗುಣಮಟ್ಟ, ಅದರಲ್ಲೇ ಬೇಕಾದಂಥ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡೋದು, ಇದೊಂಥರ ಕಾರ್ಪೊರೇಟ್ ಕಂಪ್ನಿಗಳು ಮಾಡ್ತಾರಲ್ಲ, ಆ ಲೆವೆಲ್ಗೆ ಬರುವಷ್ಟು ನಾವು ಬೆಳಿಬೇಕು ಅನ್ನೋಂಥದ್ದು. ಹೌದು ಹೌದು, ಯಾಕೆ ಈ ಲೆವೆಲ್ಗೆ ಬೆಳಿಬೇಕಂತ ಹೇಳಿನೇ ನಾವು ಮೊದಲನೇ ಹೆಜ್ಜೆ ಹಾಕುವಾಗಿನಿಂದನೇ ಇದೇ ತರ ಯೋಚನೆ ಮಾಡ್ತಾ ಇದ್ದಿದ್ದು. ಹಾಗಾಗಿ ನಾವು ನಮ್ಮ ಕಂಪನಿಯ ಸಿಇಒ ಕೂಡ ಆಯ್ಕೆ ಮಾಡುವಾಗ ಮುಂಚೆ ಶಶಾಂಕ ಡೇರೇಕರ್ ಅವರು ಒಂದು ಜಪನೀಸ್ ಕಂಪನಿಯಲ್ಲಿ ಇದ್ದಿದ್ರು ಬೆಂಗಳೂರಲ್ಲಿ. ಆ ಸಿಸ್ಟಮ್ ಜಪನೀಸ್ ಕಂಪನಿ, ಮಲ್ಟಿನ್ಯಾಷನಲ್ ಕಂಪನೀಸ್, ಟೋಟಲಿ ಓನ್ ಬೈ ಜಪನೀಸ್ ಗವರ್ಮೆಂಟ್. ಅದರಲ್ಲಿ ಅವನಿಗೆ ಆ ಸಿಸ್ಟಮ್ ಡಿಸಿಪ್ಲಿನ್ ಇದೆಲ್ಲ ಅವನಿಗೆ ಚೆನ್ನಾಗಿ ಗೊತ್ತೆ. ನಮ್ಗೆ ಎಲ್ಲರಿಗೆ ಅವನ ಮೇಲೆ ಪೂರ್ಣ ಭರವಸೆನೂ ಇದೆ. ಮತ್ತು ನಮ್ಗೆ ಈ ಕ್ಯಾಪಿಟಲ್ ಇದನ್ನು ನಾವು ಕ್ರೋಢೀಕರಿಸಬೇಕಾದರೆ ನಮ್ಗೆ ಆತ್ಮವಿಶ್ವಾಸ, ಯಾಕಂದ್ರೆ ವರ್ಷದಲ್ಲಿ ನಾವು ಈ ಮಟ್ಟಕ್ಕೆ ಹೋಗಿದ್ದಕ್ಕೆ ನಮ್ಗೆ ಸಮಾಧಾನ ಇದೆ. ಮತ್ತು ಮುಂದೆ ನಮ್ಗೆ ದುಡ್ಡು ಬೇಕಾದರೆ ಅಥವಾ ಸಾಲ ಎಲ್ಲ 100% ನಮ್ಗೆ ಬ್ಯಾಂಕ್ನವರು ಎಲ್ಲ ಕೊಡ್ತಾರೆ. ಈ ಕಂಪನಿ ಸ್ಯಾಕ್ಟ್ ಅಲ್ಲಿ ನಾವು ಇದೆಲ್ಲ ರಿಜಿಸ್ಟರ್ ಮಾಡಿದ್ರಿಂದ ಈಗಾಗಲೇ ನಮ್ಮ ಪರ್ಫಾರ್ಮೆನ್ಸ್ ನೋಡಿಕೊಂಡು ಯಾವ ಬ್ಯಾಂಕ್ ನಾವು ಪ್ರಪೋಸಲ್ ಕೊಟ್ಟರು ಅವರು ಖಂಡಿತವಾಗಿ ನಮ್ಗೆ ಕೊಡ್ತಾರೆ. ಹಾಗಾಗಿ ನಾವು ಏನ್ ಮಾಡ್ತಾ ಇದ್ದೇವೆ, ಇವಾಗ ಬಹಳಷ್ಟು ಅವಕಾಶಗಳು, ಜೇನಿದೆ, ಅಕ್ಕಿ ಇದೆ, ಗೆಡ್ಡೆಗೆಣಸು ಇದಾವೆ, ಇವೆಲ್ಲ ಇದೆ ಅಂತ ಎಲ್ಲಕ್ಕೂ ನಾವು ಕೈ ಹಾಕ್ತಾ ಇಲ್ಲ ಸ್ಟಾರ್ಟಿಂಗ್. ಯಾಕಂದ್ರೆ ನಮ್ಗೆ ಬಹಳ ಮುಂದೆ ಹೋಗಬೇಕಾಗಿದೆ, ಒಂದೊಂದಾಗಿ ಸಿಸ್ಟಮೆಟಿಕ್ ಆಗಿ ಹೋಗೋಣ ಅಂತ ಮಾಡ್ತಾ ಇದೆ. ಹಾಗಾಗಿ ನಮ್ಗೆ FCCI ಮತ್ತು ವ್ಯಾಟ್, ಈ ಲೀಗಲ್ ಅವೆಲ್ಲ ಎಲ್ಲನೂ ನೋಡ್ಬೇಕಲ್ಲ. ಹಾಗಾಗಿ ಪ್ರಾರಂಭದ ಹಂತದಲ್ಲಿ ನಾವೆಲ್ಲ ಇದೆಲ್ಲ ಏನು ಲೀಗಲ್ ರಿಕ್ವೈರ್ಮೆಂಟ್ಸ್ ಏನೇನಿದೆ ಅದೆಲ್ಲ ಆ ಪ್ರಕಾರ ಎಲ್ಲ ಇದು ಮಾಡ್ತಾ ಇದ್ವಿ, ನೋಡ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಒಳ್ಳೆದು, ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದ. ಜೇನು ಸಾಕಾಣಿಕೆ ಅನುಭವಗಳು ಮತ್ತು ಕೃಷಿ ಉತ್ಪಾದಕ ಕಂಪನಿಯ ಚಟುವಟಿಕೆಗಳ ಕುರಿತು ಜೋಯಿಡಾ ಕುಂಬಾರವಾಡದ ರೈತರು ಹಾಗೂ ರೈತ ಉತ್ಪಾದಕ ಕಂಪನಿಯ ನಿರ್ದೇಶಕರು ಆಗಿರುವ ಜಯಾನಂದ್ ದೇರೇಕರ್ ಅವರೊಂದಿಗೆ ಸಂದರ್ಶನ ಕೇಳಿದರೆ ಸಂದರ್ಶಕರು HB ರಾಮಡಿಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಈಗ ಕೇಳಿ ರೈತರಿಗೆ ಸಲಹೆ. ಈಗ ಜಯಾನಂದ್. ಬಾಳೆಗೊನೆಗೆ ಹೊದಿಕೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಬಾಳೆ ಬೆಳೆಯುವ ದೇಶ ಭಾರತ. ದೇಶದಲ್ಲಿ ಉತ್ಪಾದನೆಯಾಗುತ್ತಿರುವ ಬಾಳೆಕಾಯಿ ಹಣ್ಣು ಬಹುತೇಕ ಪ್ರಮಾಣವು ಸ್ಥಳೀಯ ದಿನನಿತ್ಯದ ಆಹಾರವಾಗಿ ಬಳಕೆಯಾಗುತ್ತದೆ. ಪ್ರಪಂಚದಲ್ಲಿಯೇ ಬಾಳೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಭಾರತ ದೇಶಕ್ಕಿದ್ದರೂ ವಿವಿಧ ಕಾರಣಗಳಿಂದ ಬೇರೆ ದೇಶಗಳ ಮಾರುಕಟ್ಟೆಗೆ ರಫ್ತು ಮಾಡುತ್ತಿರುವ ಬಾಳೆಹಣ್ಣಿನ ಪ್ರಮಾಣ ತುಂಬಾ ಕಡಿಮೆ. ಹಣ್ಣಿನ ಗಾತ್ರದಲ್ಲಿ ಏಕರೂಪತೆ ಇಲ್ಲದಿರುವುದು ಮತ್ತು ಹಣ್ಣುಗಳ ಮೇಲೆ ಕಪ್ಪು ಚುಕ್ಕಿಯಂತಹ ಮಚ್ಚೆಗಳಿರುವುದು ಈ ಹಣ್ಣಿನ ರಫ್ತಿಗೆ ಕಂಟಕವಾಗಿದೆ. ರೈತರು ಬಾಳೆ ರಫ್ತಿಗೆ ತೊಡಕಾಗಿರುವ ಈ ಅಂಶಗಳನ್ನು ನಿಯಂತ್ರಿಸಲು ಇತ್ತೀಚೆಗೆ ಸಾಕಷ್ಟು ಕ್ರಮಗಳನ್ನು ಅನುಸರಿಸುತ್ತಿದ್ದಾರೆ. ಒಂದು ಕಾಲದಲ್ಲಿ ಹಳೆಯ ಬಾಳೆ ಎಲೆಗಳನ್ನು ಗೊನೆಗೆ ಹೊದಿಕೆಯಾಗಿ ಬಳಸಲಾಗುತ್ತಿತ್ತು. ನಂತರದ ದಿನಗಳಲ್ಲಿ ಕಾಗದದ ಚೀಲಗಳು ಬಳಕೆಗೆ ಬಂದವು. 50ರ ದಶಕದ ಬಳಿಕ ಪ್ಲಾಸ್ಟಿಕ್ ಚೀಲಗಳನ್ನು ಹೊದಿಕೆಯಾಗಿ ಬಳಸಲು ಆರಂಭಿಸಲಾಯಿತು. ಪಾಲಿವಿನೈಲ್ ಕ್ಲೋರೈಡ್ನಿಂದ ಮಾಡಿದ ಹೊದಿಕೆ ಚೀಲಗಳು ಉತ್ತಮವೆಂದು ಕಂಡುಬಂದು ನಂತರ ನೀಲಿ, ಹಸಿರು, ಹಳದಿ ಮತ್ತು ಪಾರದರ್ಶಕತೆಯೊಂದಿಗೆ ಸಿಲ್ವರ್ ಬಣ್ಣವನ್ನು ಹೊಂದಿರುವ ಚೀಲಗಳು ಕೂಡ ಬಳಕೆಗೆ ಬಂದವು. ಪಾರದರ್ಶಕತೆಯೊಂದಿಗೆ ಸಿಲ್ವರ್ ಬಣ್ಣ ಹೊಂದಿರುವ ಚೀಲಗಳನ್ನು ಸೂರ್ಯನ ಕಿರಣಗಳಿಂದಾಗುವ ಹಾನಿಯನ್ನು ತಪ್ಪಿಸಲು ಬಳಸಿದರೆ ಬೇರೆ ಬೇರೆ ಬಣ್ಣದ ಚೀಲಗಳನ್ನು ಬೇಗ ಇಳುವರಿ ಪಡೆಯಲು ಮತ್ತು ಗುಣಮಟ್ಟ ಕಾಪಾಡಿಕೊಳ್ಳಲು ಬಳಸಲಾಗುತ್ತದೆ. ಇವುಗಳ ಬಳಕೆಯಿಂದ ವಾತಾವರಣ ಮತ್ತು ಹೊದಿಕೆಯ ದಪ್ಪಕ್ಕೆ ಅನುಗುಣವಾಗಿ ಸರಾಸರಿ 0.50-70 ಸೆಂಟಿಗ್ರೇಡ್ನಷ್ಟು ಉಷ್ಣಾಂಶ ಚೀಲದ ಒಳಗಡೆ 24 ಗಂಟೆಗಳಲ್ಲಿ ಹೆಚ್ಚುತ್ತದೆ. ನೀಲಿ ಬಣ್ಣದ ಹೊದಿಕೆ. ಹೊದಿಕೆಯ ಬಣ್ಣ ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಕಾರಣವಾಗಿರುವ ಸಕ್ರಿಯ ಕಿರಣಗಳಿಗೆ ಶೋಧಕವಾಗಿ ವರ್ತಿಸುತ್ತದೆ. ಸಾಮಾನ್ಯವಾಗಿ ನೀಲಿ ಅಥವಾ ಪಾರದರ್ಶಕ ಹೊದಿಕೆ ಚೀಲಗಳನ್ನು ಬಳಸಲಾಗುತ್ತದೆ, ಏಕೆಂದರೆ ನೀಲಿ ಬಣ್ಣದ ಚೀಲಗಳು 73% ಹಾಗೂ ಪಾರದರ್ಶಕ ಚೀಲಗಳು 93% ದ್ಯುತಿಸಂಶ್ಲೇಷಣೆ ಸಕ್ರಿಯ ಕಿರಣಗಳನ್ನು ಹಾದುಹೋಗಲು ಅವಕಾಶ ಮಾಡಿಕೊಡುತ್ತವೆ. 73% ಕಿರಣಗಳನ್ನು ತನ್ಮೂಲಕ ಹಾದುಹೋಗಲು ಅವಕಾಶ ಮಾಡಿಕೊಟ್ಟರೂ ನೇರಳಾತೀತ ಕಿರಣಗಳನ್ನು ತಡೆಹಿಡಿಯುವುದರಿಂದ ಬಾಳೆಗೊನೆಗೆ ಪೂರಕ ವಾತಾವರಣ ಕಲ್ಪಿಸಿ ಕಾಯಿಗಳು ಸುಟ್ಟಂತಾಗುವುದು ತಪ್ಪುತ್ತದೆ. ಹಾಗೆಯೇ ಈ ಬಣ್ಣಗಳುಳ್ಳ ಹೊದಿಕೆಗಳು ಬಾಳೆ ಬೆಳೆಯ ಇಳುವರಿ ಹೆಚ್ಚಿಸಿ ಕಾಯಿಯ ಸಿಪ್ಪೆ ಗಟ್ಟಿಯಾಗುವುದನ್ನು ತಡೆಯುತ್ತದೆ. ನೈಸರ್ಗಿಕವಾಗಿ ಭೂಮಿಯಲ್ಲಿ ಕೊಳೆಯಬಲ್ಲ ಪ್ಲಾಸ್ಟಿಕ್ ಹೊದಿಕೆಗಳನ್ನು ಸಹ ಕೆಲ ದೇಶಗಳಲ್ಲಿ ಬಳಸಲಾಗುತ್ತದೆ. ಈ ಹೊದಿಕೆಗಳಲ್ಲಿ ರಂಧ್ರಗಳಿರುವುದರಿಂದ ಗಾಳಿ ಸಂಚಾರವಾಗಿ ಶಿಲೀಂಧ್ರದ ಬೆಳವಣಿಗೆ ಮತ್ತು ತೇವಾಂಶ ನಿಯಂತ್ರಿಸುತ್ತದೆ. ರಂಧ್ರಗಳ ಗಾತ್ರ ಪ್ರತಿ 7.6 ಸೆಂಟಿಮೀಟರ್ಗೆ 12.7 ಮಿಲಿಮೀಟರ್, ಪ್ರತಿ 10 ಸೆಂಟಿಮೀಟರ್ಗೆ 8 ಮತ್ತು 6 ಮಿಲಿಮೀಟರ್, 3 ಮಿಲಿಮೀಟರ್ ಅಥವಾ ತುಂಬಾ ಚಿಕ್ಕ ರಂಧ್ರಗಳಿರುತ್ತವೆ. ಹೊದಿಕೆಯ ದಪ್ಪವು 12-25 ಮೈಕ್ರೋಮೀಟರ್ನಷ್ಟಿರುತ್ತದೆ. 130 ಮೈಕ್ರೋಮೀಟರ್ಗಿಂತ ಹೆಚ್ಚು ದಪ್ಪವಿರುವ ಹೊದಿಕೆಯು ಚಳಿಯಿಂದ ಬಾಳೆಕಾಯಿಯನ್ನು ರಕ್ಷಿಸಿದರೆ, ಹೆಚ್ಚು ಸೂರ್ಯನ ಕಿರಣಗಳ ಪ್ರಖರತೆ ಇರುವ ಜಾಗದಲ್ಲಿ ಇಷ್ಟು ದಪ್ಪವಿರುವ ಹೊದಿಕೆಯು ಕಾಯಿಗಳು ಸುಟ್ಟಂತಾಗಲು ಕಾರಣವಾಗುತ್ತದೆ. ತುಂಬಾ ತೆಳ್ಳಗಿನ ಪ್ಲಾಸ್ಟಿಕ್ ಗೊನೆ ಹೊದಿಕೆಗಳು ಕೂಡ ಇಂದು ಮಾರುಕಟ್ಟೆಯಲ್ಲಿ ಲಭ್ಯ. ಪಾಲಿಥಿನ್ ಚೀಲಕ್ಕೆ ಪರ್ಯಾಯವಾಗಿ ಪಾಲಿಪ್ರೊಫಿಲಿನ್ ನಿಂದ ಮಾಡಿದ ತೆಳ್ಳಗಿನ ಚೀಲಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಬಾಳೆಗೊನೆಗಳಿಗೆ ಹೊದಿಸಲು ಮಾಡಿರುವಂತಹ ಈ ಚೀಲಗಳು 1.6 ಮೀಟರ್ನಿಂದ 3.2 ಮೀಟರ್ ಅಗಲ ಹೊಂದಿದ್ದು ವಿವಿಧ ದಪ್ಪಗಳಲ್ಲಿ ಲಭ್ಯ. ಸರಿಯಾಗಿ ಬಳಕೆ ಮಾಡಿದ ಈ ಚೀಲಗಳನ್ನು 2 ಬೆಳೆಗೆ ಬಳಕೆ ಮಾಡಬಹುದು. ಬಾಳೆಗೊನೆಯ ಹೊದಿಕೆಯು ಆಯ್ಕೆ ವಾತಾವರಣದ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿರುತ್ತದೆ. ಚಳಿ ಮತ್ತು ಅರೆ ಉಷ್ಣವಲಯ ಹೊಂದಿರುವ ಪ್ರದೇಶಗಳಿಗೆ ದಪ್ಪನೆಯ ಮತ್ತು ರಂಧ್ರವಿರುವ ಪ್ಲಾಸ್ಟಿಕ್ ಹೊದಿಕೆಗಳು ಸೂಕ್ತ. ನಮ್ಮ ರಾಜ್ಯದ ವಾತಾವರಣಕ್ಕೆ ತೆಳ್ಳಗಿನ ರಂಧ್ರವಿರುವ ಪಾಲಿಪ್ರೊಫಿಲಿನ್ ಚೀಲಗಳು ಸೂಕ್ತ. ಬಾಳೆಗೊನೆ ಹೊದಿಕೆಯನ್ನ ಗೊನೆಗೆ ಹೊದಿಸಿದ ಮೇಲೆ ಗೊನೆಗೆ ಬೇಕಾದ ಗಾಳಿ ಸಂಚಾರವು ಹೊದಿಕೆಯಲ್ಲಿರುವ ರಂಧ್ರದ ಅಗಲ ಮತ್ತು ವಾತಾವರಣಗಳನ್ನು ಅವಲಂಬಿಸಿರುತ್ತದೆ. ಉಷ್ಣವಲಯ ವಾತಾವರಣದ ಪ್ರದೇಶಗಳಿಗೆ ಸೂಕ್ಷ್ಮ ರಂಧ್ರ ಮತ್ತು 0.5 ಇಂಚು ಅಗಲ ರಂಧ್ರ ಹೊಂದಿರುವ ಹೊದಿಕೆಗಳನ್ನು ಬಳಸಬಹುದು. ಕೀಟನಾಶಕ ಲೇಪಿತ ಹೊದಿಕೆ. ಕೀಟಗಳನ್ನು ಬೆಳೆಯಿಂದ ದೂರವಿಡಲು ಕೀಟನಾಶಕ ಲೇಪಿತ ಹೊದಿಕೆಗಳು ಸಹ ಬಳಸಲಾಗುತ್ತದೆ. ಕ್ಲೋರೋಫೈರಿಫಾನ್ ನಂತಹ ಕೀಟನಾಶಕಗಳಿಂದ ಲೇಪಿತವಾದ ಹೊದಿಕೆಗಳನ್ನು ಸಸ್ಯ ಹೇನು, ಥ್ರಿಪ್ಸ್ ಮತ್ತು ಜೀರುಂಡೆಗಳ ನಿಯಂತ್ರಣಕ್ಕಾಗಿ ಉಪಯೋಗಿಸಲಾಗುತ್ತಿದೆ. ಸಾವಯವ ಮಾದರಿಯ ಬಾಳೆ ಬೆಳೆಗೆ ಬೆಳ್ಳುಳ್ಳಿ, ಮೆಣಸು ಮತ್ತು ಏಲಕ್ಕಿಯಂತಹ ಅಂಶಗಳಿಂದ ಪೂರಿತವಾದ ಹೊದಿಕೆಗಳನ್ನು ಬಳಸಲಾಗುತ್ತಿದೆ. ರೈತರಿಗೆ ಸಲಹೆ ಕೇಳಿದಿರಿ. कोरोना वायरस के खतरे से बचते हुए फसल की कटाई, बिक्री, खरीद, नई फसल की जुताई और बुआई सुरक्षित हो सकती है अगर हम लगातार हाथों को साबुन और साफ पानी से नियमित अंतराल पर धोते रहें। नाक मुंह को मास्क, गमछे या कपड़े से ढककर रखें। आंख, कान, नाक, मुंह न छुएं। आपस में 2 गज की दूरी बनाए रखें।

No, no, no.